ನಮಸ್ಕಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:20 ಈ ಸಮಯದಲ್ಲಿ ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಶೂನ್ಯ ಬಂಡವಾಳ ಅಥವಾ ನೈಸರ್ಗಿಕ ಕೃಷಿ, ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಟಿ ಸಂಜಯ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಕೇಳಿ ಆರಂಭದಲ್ಲಿ ಎರಡು ಪ್ರಕಟಣೆಗಳು, ಆನಂತರ ಸಂದರ್ಶನ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಸಂಜಯ್ ಅವರು. ನಮಸ್ತೆ ಸರ್. ಇವತ್ತು ನಾವು ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ಕೇಳ್ತಾ ಇದ್ದೀವಿ. ನಮ್ಮ ರೈತರು ಕೂಡ ಇದನ್ನು ಕೆಲವರು ಅಳವಡಿಸ್ಕೊಂಡು ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇನ್ನೂ ಕೆಲವರು ಇದನ್ನು ಅಳವಡಿಸ್ಕೊಳ್ಳೋದ್ರ ಕಡೆಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಮತ್ತು ಕೃಷಿ ವಿಶ್ವವಿದ್ಯಾಲಯದವರು ಕೂಡ ಇದರ ಬಗ್ಗೆ ಸಂಶೋಧನೆಯನ್ನು ಅಧ್ಯಯನವನ್ನು ಕೈಗೊಂಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ತಾವು ಈ ಒಂದು ವಿಚಾರದ ಬಗ್ಗೆ ಒಂದು ಮಾಹಿತಿಯನ್ನು ಇವತ್ತು ಮಾಡಿಕೊಡಬೇಕು. ಮೊದಲಿಗೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ಈ ಹೆಸರೇ ಸೂಚಿಸುವಂತೆ ಬಂಡವಾಳವಿಲ್ಲದ ಕೃಷಿ ವ್ಯವಸ್ಥೆ. ಅಂದರೆ ರೈತರು ತಮ್ಮ ಜಮೀನಿನಲ್ಲೇ ಲಭ್ಯವಿರುವ ಪರಿಕರಗಳು, ಈಗ ದೇಸಿ ಹಸು, ಸಗಣಿ, ಗಂಜಲ, ಹಾಲು, ಮಣ್ಣು ಮತ್ತು ನಿಸರ್ಗದತ್ತವಾಗಿ ಅವರಿಗೆ ಲಭ್ಯವಿರುವ ಗಾಳಿ, ನೀರು, ಸೂರ್ಯರಶ್ಮಿಯನ್ನು ಬಳಸಿಕೊಂಡು ಮಾಡಬಹುದಾದಂಥ ಒಂದು ಕೃಷಿ ವ್ಯವಸ್ಥೆ. ಇದನ್ನು ಯಾಕೆ ಶೂನ್ಯ ಬಂಡವಾಳ ಅಂತೀವಿ ಅಂದರೆ ಎಲ್ಲ ವಸ್ತುಗಳು ನಿಸರ್ಗದತ್ತವಾಗಿ ಸಿಗುತ್ತೆ ಮತ್ತು ತಮ್ಮ ಜಮೀನಿನಲ್ಲೇ ಲಭ್ಯವಿರುವುದರಿಂದ ಯಾವುದೇ ರೀತಿಯ ಹೊರಗಿನ ಬಂಡವಾಳವನ್ನು ಇದಕ್ಕೆ ಹೂಡಬೇಕಾಗಿಲ್ಲ. ಹಾಗಾಗಿ ಈ ಹೆಸರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಎಂದು ಹೇಳುತ್ತೇವೆ. ಅಂದರೆ ಯಾವುದೇ ಒಳಸುರಿಗಳನ್ನು ನಾವು ಇಲ್ಲಿ ಬಳಸೋದಿಲ್ಲ, ಅಂದರೆ ಕೊಂಡು ತರುವಂತಹ ಒಳಸುರಿಗಳನ್ನು ಬಳಸೋದಿಲ್ಲ. ಇನ್ನು ಮುಖ್ಯವಾಗಿ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ತತ್ವಗಳು ಏನೇನು ಅಂತ, ಇಲ್ಲಿ ಯಾವುದೇ ಬೆಳೆ ಇರ್ಬೋದು, ಯಾವುದೇ ಪದ್ಧತಿ ಇರ್ಬೋದು, ಮುಖ್ಯವಾಗಿ 4 ತತ್ವಗಳನ್ನ ರೈತರು ಅನುಸರಿಸಬೇಕಾಗತ್ತೆ. ಒಂದನೇದು ಬೀಜಾಮೃತ ಅಂತ ಹೇಳ್ತೀವಿ, ಎರಡನೇದು ಜೀವಾಮೃತ ಅಂತ, ಮೂರನೇದು ಮಲ್ಚಿಂಗ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಮುಚ್ಚಿಗೆ ಅಂತ ಹೇಳ್ತೀವಿ. ಅದೇ ರೀತಿ ವಾಪಸ ಅನ್ನೋ ಒಂದು ಪದ ಇದೆ, ಅದನ್ನ ಸಾಮಾನ್ಯವಾಗಿ ನಾವು ಮಣ್ಣಿನ ಗಾಳಿ ಅಂತ ಅರ್ಥೈಸ್ಕೊಬಹುದು. ಇನ್ನ ಈ ಒಂದು ನೈಸರ್ಗಿಕ ಕೃಷಿಯ ಮೊದಲನೇ ತತ್ವ ಅಂದ್ರೆ ಬೀಜಾಮೃತ. ಹೌದು, ಈ ಬೀಜಾಮೃತ ಅಂದ್ರೆ ಏನು ಅಂತೀರಿ? ಬೀಜಾಮೃತ ಅಂದ್ರೆ ಬಿತ್ತನೆ ಬೀಜ ಅಥವಾ ನಾಟಿ ಮಾಡುವಂತ ಸಸಿಗಳನ್ನ ಅಥವಾ ಮೊಳಕೆಗಳನ್ನ ನಾವು ಸೂಕ್ಷ್ಮ ಜೀವಿಯ ಮುಖಾಂತರ ಚಿಕಿತ್ಸೆ ಮಾಡ್ತೀವಿ. ಇದಕ್ಕೆ ಬೀಜಾಮೃತ ಅಂತ ಹೇಳ್ತೀವಿ. ಇದಕ್ಕೆ ನಮಗೆ ಸ್ಥಳೀಯವಾಗಿ ಲಭ್ಯವಿರುವ ಒಂದು ದೇಸಿ ಹಸುವಿನ ಸಗಣಿ, ಗಂಜಲ, ಸುಣ್ಣ ಮತ್ತು ಮಣ್ಣಿನ ಅಂಶಗಳಿಂದ ಇದು ಕೂಡಿರುತ್ತೆ. ಒಂದು ರೀತಿ ಇದು ಬೀಜೋಪಚಾರ ಅಂತ ಹೇಳ್ತಾರೆ. ಹೌದು ಹೌದು. ಇನ್ನು ಮುಖ್ಯವಾಗಿ ಈ ಬೀಜಾಮೃತವನ್ನ ತಯಾರಿಸುವಂತಹ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹಾಗೆ ಈ ಒಂದು ಬೀಜಾಮೃತವನ್ನ ತಯಾರು ಮಾಡೋದಕ್ಕೆ ಏನೇನು ಪರಿಕರಗಳು ಬೇಕಾಗ್ತವೆ ಅಂತ ಮಾಹಿತಿ ಮಾಡಿಕೊಡ್ತೀರಾ? ಇದಕ್ಕೆ ಸಾಮಾನ್ಯವಾಗಿ ನಾವು ಬೇಕಾಗುವ ಸಾಮಗ್ರಿ ಅಂತ ಹೇಳಿದ್ರೆ ಒಂದು ನೀರು 20 ಲೀಟರ್ ನೀರು ಬೇಕಾಗತ್ತೆ. ದೇಸಿ ಹಸುವಿನ ಸಗಣಿ 5 ಕಿಲೋಗ್ರಾಂನಷ್ಟು ಬೇಕಾಗತ್ತೆ. ಆಮೇಲೆ ದೇಸಿ ಹಸುವಿನ ಗಂಜಲ 5 ಲೀಟರ್. ಅದೇ ರೀತಿ ಸುಣ್ಣ 50 ಗ್ರಾಂನಷ್ಟು ಸುಣ್ಣ ಬೇಕಾಗತ್ತೆ. ಮತ್ತೆ ಒಂದು ಬೊಗಸೆ ತುಂಬ ಜಮೀನಿನ ಮಣ್ಣು ಅಥವಾ ಕಾಡಿನ ಮಣ್ಣು ಅಂತ ಹೇಳ್ತೀವಿ. ಇಷ್ಟು ಪರಿಕರಗಳು ನಮಗೆ ಸಾಮಾನ್ಯವಾಗಿ ಮೊದಲನೇ ಹಂತದಲ್ಲಿ ಬೇಕಾಗತ್ತೆ. ಇನ್ನು ಈ ಬೀಜಾಮೃತದ ತಯಾರಿಕಾ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ಬೀಜಾಮೃತವನ್ನು ನಾವು ಮಾಡಬೇಕು ಅನ್ನೋ ದಿನ ಅಂದರೆ ಈಗ ನಾವು ನಾಳೆ ಬಿತ್ತನೆ ಅಥವಾ ನಾಳೆ ನಾಟಿ ಮಾಡ್ತೀವಿ ಅನ್ನೋದಿದ್ರೆ ಈ ದಿನವೇ ನಾವು ಇದನ್ನ ತಯಾರು ಮಾಡಿ ಇಟ್ಕೊಬೇಕಾಗತ್ತೆ. ಇದಕ್ಕೆ 2 ಪಾತ್ರೆಗಳು ಬೇಕಾಗತ್ತೆ. ಒಂದು ಪಾತ್ರೆಯಲ್ಲಿ 50 ಲೀಟರ್ ನೀರಿರುವ ಪ್ಲಾಸ್ಟಿಕ್ ಡ್ರಮ್ನ ತಗೊಂಡು ಅಲ್ಲಿ ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಒಂದು 5 ಕಿಲೋಗ್ರಾಂ ಸಗಣಿಯನ್ನ ಕಟ್ಬಿಟ್ಟು ಆ ಪಾತ್ರೆಯಲ್ಲಿ ತೂಗಾಕ್ಬೇಕಾಗತ್ತೆ. ನೀರಿನಲ್ಲಿ ತೂಗಾಕ್ಬೇಕಾಗತ್ತೆ. ಇನ್ನೊಂದರಲ್ಲಿ 1 ಲೀಟರ್ ನೀರಿನಲ್ಲಿ 50 ಗ್ರಾಂ ಸುಣ್ಣವನ್ನ ಬೆರೆಸ್ಬಿಟ್ಟು ಅದನ್ನ ತಿಳಿಯಾಗಿ ಕಲಿಸ್ತಾ ಇದ್ದು ತಿಳಿಯಾಗುವಂತೆ ಬಿಡಬೇಕಾಗತ್ತೆ. ಈಗ ನಮ್ಮಲ್ಲಿ 2 ಪಾತ್ರೆಗಳು ತಯಾರಿದವೆ. ಇದು ಹಿಂದಿನ ದಿನ ಮಾಡುವಂತ ತಯಾರಿಕೆ, ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಹಿಂದಿನ ದಿನ. ಬಿತ್ತನೆ ದಿನ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಇಳಿ ಬಿಟ್ಟಿರುವ ಸಗಣಿ ಗಂಟನ್ನ ಚೆನ್ನಾಗಿ ಕಲಕ್ಸಿ 5-6 ಬಾರಿ ಅದನ್ನ ಹಿಂಡ್ ತೆಗಿಬೇಕು. ಅದೇ ರೀತಿ ಸುಣ್ಣದ ತಿಳಿಯನ್ನ ಸಗಣಿಗೆ ಸೇರಿಸ್ಬೇಕು. ಅಂದ್ರೆ ಸುಣ್ಣದ ತಿಳಿ ಇರುವ ಪಾತ್ರೆಯಿಂದ ನೀರನ್ನ ಸಗಣಿ ಇರುವ ಪಾತ್ರೆಗೆ ಸೇರಿಸ್ಬೇಕಾಗತ್ತೆ. 5 ಲೀಟರ್ ಗಂಜಲ ಹಾಕಿ ಚೆನ್ನಾಗಿ ಇದನ್ನ ಕಲಿಸ್ಬೇಕಾಗತ್ತೆ. ಇನ್ನ ಈ ಬೀಜಾಮೃತ ಏನೋ ತಯಾರಾಯ್ತು. ಹೌದು. ಈ ಬೀಜಾಮೃತವನ್ನು ನಾವು ಹೇಗೆ ಬಳಕೆ ಮಾಡ್ಕೋಬೇಕಾಗತ್ತೆ? ಈಗ ಬೀಜಾಮೃತ ನಮ್ಮಲ್ಲಿ ರೆಡಿ ಇದೆ. ಈಗ ನಾವೇನ್ ಮಾಡಬೇಕು, ಬಿತ್ತನೆ ಬೀಜಗಳನ್ನ 1 ನಿಮಿಷ ಮಾತ್ರ, ಒಂದೇ ನಿಮಿಷ ನಾವು ಆ ಬೀಜಗಳನ್ನ ಬೀಜಾಮೃತದಲ್ಲಿ ಮುಳುಗಿಸಿ ತೆಗಿಬೇಕಾಗತ್ತೆ. ಅಥವಾ ಸಣ್ಣ ಕಿಂಡಿ ಇರುವ ಒಂದು ಬಿದಿರಿನ ಬುಟ್ಟಿ ತಗೊಂಡ್ಬಿಟ್ಟು ಅದನ್ನ ಹದ್ದುಬಿಟ್ಟು ಅದನ್ನ ತೆಗೆದು ನೆರಳಿನಲ್ಲಿ ಒಣಗಿಸ್ಬೇಕಾಗತ್ತೆ. ಯಾಕಂದ್ರೆ ನಾವು ಈ ಬೀಜೋಪಚಾರ ಮಾಡಿದಂತ ಬೀಜಗಳನ್ನ ನಾವು ನೆರಳಿನಲ್ಲಿ ಒಣಗಿಸ್ಬೇಕಾಗತ್ತೆ. ಅದು ತೇವ ಆರಿದ ನಂತರ ಬಿತ್ತನೆಗೆ ಯೋಗ್ಯವಾಗಿರುತ್ತೆ. ಇದೇ ರೀತಿ ಈಗ ಬೀಜದ ಆಯ್ತು, ನಮ್ಗೆ ಕೆಲವು ಸಾರಿ ಸಸಿಗಳನ್ನ ನಾವು ನಾಟಿ ಮಾಡೋದಿರುತ್ತೆ. ಹೌದೌದು. ಅಂತ ಸಸಿಗಳಾದ್ರೆ ಅವುಗಳ ಬೇರುಗಳನ್ನ ನಾವು ಬೀಜಾಮೃತದಲ್ಲಿ ಹದ್ದಬೇಕಾಗತ್ತೆ. ಹದ್ದ್ಬಿಟ್ಟು ಈಗ ಉದಾಹರಣೆಗೆ ನಾವು ಕಬ್ಬು ಇರ್ಬೋದು ಅಥವಾ ಗೆಡ್ಡೆ ಗೆಣಸುಗಳಿದ್ರೆ ಆ ಕಬ್ಬು ಅಥವಾ ಗೆಡ್ಡೆ ಗೆಣಸಿನ ಒಂದು ಬೀಜದ ಭಾಗವನ್ನ ನಾವು ಪೂರ್ಣವಾಗಿ ಮುಳುಗಿಸ್ಬಿಟ್ಟು ತೆಗಿಬೇಕಾಗತ್ತೆ. ಆಮೇಲೆ ಈಗ ತೆಂಗು ಬಾಳೆ ಅಂತ ದೊಡ್ಡ ದೊಡ್ಡ ಸಸಿಗಳಿದ್ರೆ ಅವುಗಳಿಗೆ ನಾವು ಏನ್ ಮಾಡ್ತೀವಿ, ಈ ಬುಡಗಳಿಗೆ ಬೀಜಾಮೃತವನ್ನ ನಾವು ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ಆ ನಂತರ ನಾವು ಅದನ್ನ ನಾಟಿ ಮಾಡಬೇಕಾಗತ್ತೆ. ಅಂದ್ರೆ ಈ ತೆಂಗು ಬಾಳೆ ಅಡಿಕೆ ಇಂತ ಸಸಿಗಳಲ್ಲಿ ಇದನ್ನ ಬಳಸ್ಕೋಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗಬಹುದು, ಬೇಕಾಗತ್ತೆ ಬೀಜಾಮೃತವನ್ನು. ಒಂದು ನಾವು ಈಗ ಬೀಜಾಮೃತದ ಬಗ್ಗೆ ತಿಳ್ಕೊಂಡ್ವಿ. ಇನ್ನ ಎರಡನೇ ತತ್ವ ಅಂದ್ರೆ ಜೀವಾಮೃತ. ಹೌದು. ಈ ಜೀವಾಮೃತ ಅಂದ್ರೆ ಏನು ಅಂತೀರಿ? ಈಗ ಹೆಸರೇ ಸೂಚಿಸುವಂತೆ ಇದು ಜೀವವನ್ನ ಕೊಡುವ ಒಂದು ಅಮೃತ ಅಂತಾನೆ ಹೇಳ್ತಾರೆ. ಜೀವಾಮೃತ ಅಥವಾ ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನ ವೃದ್ಧಿಪಡಿಸುವಂತ ಇದು ವಸ್ತು. ಇದು ಇಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ದೇಸಿ ಹಸು. ಇಲ್ಲಿ ಕೂಡ ದೇಸಿ ಹಸುವಿನ ಸಗಣಿ ಬೇಕು, ಗಂಜಲ ಬೇಕು, ಬೆಲ್ಲ ಬೇಕಾಗತ್ತೆ. ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು, ಯಾವ್ದಾದ್ರೂ ಪರವಾಗಿಲ್ಲ, ದ್ವಿದಳ ಧಾನ್ಯದ ಹಿಟ್ಟು, ನೀರು ಮತ್ತೆ ಮಣ್ಣು. ಈಗ ನೀವು ನೋಡ್ತಾ ಇದ್ದೀರಾ, ಎಲ್ಲದಕ್ಕೂ ಸಾಮಾನ್ಯವಾಗಿ ಹಸುವಿನ ಸಗಣಿ, ಗಂಜಲ ಮತ್ತೆ ನಮಗೆ ಮಣ್ಣು ಕೂಡ ಸಾಮಾನ್ಯವಾಗಿರುತ್ತೆ. ಇಲ್ಲಿ ಬೆಲ್ಲ ಮತ್ತು ದ್ವಿದಳ ಧಾನ್ಯ ಮಾತ್ರ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತೀವಿ. ಈಗ ಈ ಜೀವಾಮೃತದ ತಯಾರಿಕೆಗೆ ಈ ಪರಿಕರಗಳು ಬೇಕಲ್ಲ, ಇವು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕಾಗ್ತವೆ ಅಂತ ಸ್ವಲ್ಪ ಹೇಳಿ. ಹೌದು. ಈಗ ನಮಗೆ ಜೀವಾಮೃತ ತಯಾರಿಕೆಗೆ ನೀರು ಒಂದು 200 ಲೀಟರ್ನಷ್ಟು ನೀರು ಬೇಕಾಗತ್ತೆ. ದೇಸಿ ಹಸುವಿನ ಸಗಣಿ 10 ಕಿಲೋಗ್ರಾಂನಷ್ಟು ಬೇಕು. ಅದೇ ರೀತಿ ದೇಸಿ ಹಸುವಿನ ಗಂಜಲ 10 ಲೀಟರ್ನಷ್ಟು ಬೇಕು. ದೇಸಿ ಬೆಲ್ಲ 2 ಕಿಲೋಗ್ರಾಂನಷ್ಟು ಬೇಕಾಗತ್ತೆ. ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು 2 ಕಿಲೋಗ್ರಾಂನಷ್ಟು ಬೇಕಾಗತ್ತೆ. ಈಗ ನೀವು ನೋಡ್ಬೋದು ಇಲ್ಲಿ ಹಸುವಿನ ಸಗಣಿ ಗಂಜಲ ಆದ್ರೆ 10 ಕಿಲೋಗ್ರಾಂ, ಬೆಲ್ಲ ಅಥವಾ ಹಿಟ್ಟಾದ್ರೆ 2 ಕಿಲೋಗ್ರಾಂ, ಅಲ್ಲಿ ಸಮಾನತೆ ಇದೆ. ಮತ್ತೆ ಬೊಗಸೆ ತುಂಬಾ ಜಮೀನಿನ ಮಣ್ಣು, ಇದು ನಾವು ಬೀಜಾಮೃತಕ್ಕೂ ಇದೇ ಹೇಳಿದ್ವಿ, ಜೀವಾಮೃತಕ್ಕೂ ಅಷ್ಟೇ ಮಣ್ಣಿನ ಪ್ರಮಾಣ ನಮ್ಗೆ ಬೇಕಾಗತ್ತೆ. ಅಂದ್ರೆ ನಮ್ಮ ರೈತ ಬಾಂಧವರು ಯಾವ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾರೆ ಆ ಜಮೀನಿನ ಒಂದು ಬೊಗಸೆ ಮಣ್ಣನ್ನು ತಗೋಬೇಕಾಗುತ್ತೆ. ಹೌದು, ಇನ್ನು ಈ ಎಲ್ಲ ಒಂದು ಪರಿಕರಗಳು ಮುಖ್ಯವಾಗಿ 200 ಲೀಟರ್ಗೆ ಸಂಬಂಧಪಟ್ಟ ಪ್ರಮಾಣ. ಹೌದು, ನಮ್ಮ ರೈತರು ಅವರಿಗೆ ಬೇಕಾದ ರೀತಿಯಲ್ಲಿ ಇದನ್ನ ಹೆಚ್ಚಿಸ್ಕೋಬಹುದು, ಕಡಿಮೆನು ಮಾಡಿಕೊಂಡು ಬೇಕಾದ ಪ್ರಮಾಣವನ್ನ ಅವರು ತಯಾರಿಸಿಕೋಬಹುದು. ಇನ್ನು ಈ ಒಂದು ಜೀವಾಮೃತವನ್ನ ತಯಾರಿಸುವಂತ ವಿಧಾನದ ಬಗ್ಗೆ ತಿಳಿಸ್ತೀರಾ? ಇಲ್ಲಿ ನಮಗೆ ಒಂದು 250 ಲೀಟರ್ ಸಂಗ್ರಹಣಾ ಸಾಮರ್ಥ್ಯದ ಒಂದು ಪ್ಲಾಸ್ಟಿಕ್ ಡ್ರಮ್ನ ಅವಶ್ಯಕತೆ ಇದೆ. ಇದು ಸಿಮೆಂಟ್ ತೊಟ್ಟಿನೂ ಕೆಲವರು ಮಾಡ್ಕೊಳ್ತಾರೆ, ಅಥವಾ ಅವರಿಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ಪರವಾಗಿಲ್ಲ, ಜಮೀನಿನ ಯಾವ್ದಾದ್ರು ಒಂದು ಮರದ ನೆರಳಿನಲ್ಲಿ ಒಂದು ಗುಂಡಿ ತೊಡಬಹುದು. ಆ ಗುಂಡಿಯಲ್ಲಿ ನಾವು 250 ಲೀಟರ್ ಸಂಗ್ರಹಣೆಯನ್ನು ಮಾಡುವಂತ ಸಾಮರ್ಥ್ಯ ಇರಬೇಕು. ಅಲ್ಲಿ 200 ಲೀಟರ್ ನೀರನ್ನ ತುಂಬಿಸ್ಬಿಟ್ಟು 10 ಕಿಲೋಗ್ರಾಂ ಸಗಣಿ ಮತ್ತು 5 ಲೀಟರ್ ಗಂಜಲದ ಬಗ್ಗಡವನ್ನ ಮಾಡ್ಕೊಬೇಕು. ಮಾಡಿಕೊಂಡು ಆಗ್ಲೇ ತಿಳಿಸಿದಂತೆ 2 ಕಿಲೋಗ್ರಾಂ ಕಪ್ಪು ಬೆಲ್ಲ ಮತ್ತು 2 ಕಿಲೋಗ್ರಾಂ ಕಡಲೆ ಹಿಟ್ಟು. ಈಗ ನಾನು ಯಾವ್ದಾದ್ರು ಒಂದು ದ್ವಿದಳ ಧಾನ್ಯದ ಹಿಟ್ಟು ಅಂದಾಗ ಒಂದು ಉದಾಹರಣೆಗೆ ಕಡಲೆ ಹಿಟ್ಟನ್ನು ನಾನು ಸೂಚಿಸ್ತಾ ಇದ್ದೀನಿ. 2 ಕಿಲೋಗ್ರಾಂ ಕಡಲೆ ಹಿಟ್ಟು ಮತ್ತು 1 ಇಡಿ ಮಣ್ಣನ್ನ ಸೇರಿಸಿ ಅಲ್ಲಿ ಅದು ಕಲಸ್ಬೇಕಾಗತ್ತೆ. ಈ ಸಿದ್ಧವಾದ ಜೀವಾಮೃತವನ್ನ ತೆಳುವಾದ ಒದ್ದೆ ಚೀಲದಿಂದ ಮುಚ್ಚಬೇಕಾಗತ್ತೆ, ಬಾಯಿನ. ಆಮೇಲೆ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಾಯಂಕಾಲ ಅಂದ್ರೆ ಒಟ್ಟು 3 ಬಾರಿ ಜೀವಾಮೃತವನ್ನ ನಾವು ವೃತ್ತಾಕಾರವಾಗಿ, ಈಗ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದ್ರೆ ಒಂದು ಪ್ರದಕ್ಷಿಣೆ ಹಾಕ್ತಿವಿ, ಆ ಎಡದಿಂದ ಬಲಕ್ಕೆ ಬರೋ ತರ ಮಾಡ್ತೀವಿ, ಆ ಪ್ರದಕ್ಷಿಣಾಕಾರದಲ್ಲಿ ತಿರುಗಿಸ್ಬೇಕಾಗತ್ತೆ. ಇದು ಮಾಡಿದ್ರೆ ನಮ್ಮ ಗಡಿಯಾರ ಯಾವ ರೀತಿ ತಿರುಗುತ್ತೋ ಆ ರೀತಿಯಲ್ಲಿ ತಿರುಗಿಸ್ಬೇಕು ಸಮಯದ, ಅದೊಂದು ನಮಗೆ ಒಂದು ಸೂಚಕ. ಇನ್ನ ಈ ಒಂದು ಜೀವಾಮೃತವನ್ನು ನಾವು ತಯಾರು ಮಾಡ್ಕೊಂಡ ಮೇಲೆ ಅದನ್ನ ಹೇಗೆ ಬಳಕೆ ಮಾಡ್ಕೋಬೇಕಾಗುತ್ತೆ ನಮ್ಮ ಕೃಷಿನಲ್ಲಿ? ಈಗ ಸಿದ್ಧಪಡಿಸಿದ ಜೀವಾಮೃತವನ್ನ 2 ರಿಂದ 7 ದಿನಗಳವರೆಗೆ ನಾವು ಬಳಸಬಹುದಾಗಿದೆ. ಇಲ್ಲಿ ಮಳೆ ಬಿದ್ದಾಗ ಅಥವಾ ನೀರು ಹಾಯಿಸುವಾಗ, ಮುಂಜಾನೆ ಇಬ್ಬನಿ ಬೀಳುವಾಗ, ಅಂದ್ರೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇದ್ರೆ ಒಳ್ಳೇದು. ಯಾಕಂದ್ರೆ ಮಳೆ ಬಿದ್ದಾಗ ಅಥವಾ ನಮ್ಮಲ್ಲಿ ನೀರಾವರಿ ಸಾಮರ್ಥ್ಯ ಇದ್ರೆ ನೀರನ್ನ ಹಾಯಿಸಿರ್ತೀವಿ, ಅಥವಾ ಮುಂಜಾನೆ ಇಬ್ಬನಿನೇ ಅದಕ್ಕೆ ಸಾಕು. ಅಂತ ಸಮಯದಲ್ಲಿ ಭೂಮಿ ತೇವ ಇದ್ದಾಗ ಈ ಜೀವಾಮೃತವನ್ನ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಈಗ ಕೆಲವರಿಗೆ ಡ್ರಿಪ್ ಫೆಸಿಲಿಟಿನೂ ಇರುತ್ತೆ, ಹನಿ ನೀರಾವರಿ, ಅಂತವರು ಜೀವಾಮೃತವನ್ನ ಸೋಸಿ ಡ್ರಿಪ್ ಮೂಲಕ ಅದನ್ನ ಹಾಯಿಸಬಹುದಾಗಿದೆ. ಕೆಲವು ಕಡೆ ನೀರಾವರಿ ಮಾಡೋ ಅಂತವರು ಕಾಲುವೆಗಳಿರುತ್ತೆ, ನೀರಿನ ಕಾಲುವೆಗಳು, ಅಂತ ನೀರಿನ ಕಾಲುವೆಗಳಲ್ಲಿ ಈ ಜೀವಾಮೃತವನ್ನು ಅವರು ಬೆಳೆಗಳಿಗೆ ಪೂರ್ಣವಾಗಿ ನೀಡಬಹುದಾಗಿದೆ. ಈಗ ಡಾಕ್ಟರ್ ಸಂಜಯ್ ಅವರು, ನಮ್ಮಲ್ಲಿ ಸಾಕಷ್ಟು ಪ್ರದೇಶ ಈ ಕುಷ್ಕಿ ಬೇಸಾಯದಲ್ಲೇ ಇದೆ, ಕುಷ್ಕಿ ಬೇಸಾಯದಲ್ಲಿ ನಾವು ಜೀವಾಮೃತವನ್ನ ಯಾವ ರೂಪದಲ್ಲಿ ಬಳಸ್ಕೋಬೇಕಾಗುತ್ತೆ? ಹೌದು, ಇದುವರೆಗೂ ನಾನು ಏನ್ ಹೇಳಿದೆ ಅದು ಸ್ವಲ್ಪ ನೀರಾವರಿ ಪ್ರದೇಶ ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ ಆಗತ್ತೆ. ಈಗ ನಮ್ಮ ಬಂಧುಗಳು, ಕೃಷಿ ಬಂಧುಗಳು ಕುಷ್ಕಿ ಬೇಸಾಯದಲ್ಲಿ ಬಳಸ್ಬೇಕಂದ್ರೆ ಘನ ಜೀವಾಮೃತದ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಈ ಘನ ಜೀವಾಮೃತ ಅಂದ್ರೆ ಏನು? ಇದನ್ನ ನಾವು ಕುಷ್ಕಿ ಬೆಳೆಯಲ್ಲಿ ಬೆಳೆಸಬಹುದು. ಇದನ್ನ ಬೆಳೆಯನ್ನ ಬಿತ್ತುವ 15 ದಿನಗಳ ಮುಂಚೆನೆ, ಈಗ ನಾವೇನು ರೈತರಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅಂತೀವಿ, ಅದೇ ರೀತಿ 15 ದಿನಗಳ ಮುಂಚೆ 1 ಎಕರೆಗೆ 200 ಕಿಲೋಗ್ರಾಂನಷ್ಟು ಘನ ಜೀವಾಮೃತ ಪ್ರಮಾಣದಲ್ಲಿ ಭೂಮಿಗೆ ಸೇರಿಸಬೇಕಾಗತ್ತೆ. ಸರಿ ಸರಿ. ಈಗ ನಾವು ಈ ದ್ರವ ಜೀವಾಮೃತದ ಬಗ್ಗೆ ತಿಳ್ಕೊಳ್ಳಿ, ಈ ಘನ ಜೀವಾಮೃತವನ್ನ ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ? ಘನ ಜೀವಾಮೃತ ನಾವು ತಯಾರು ಮಾಡಬೇಕು ಅಂದ್ರೆ ನಮ್ಗೆ 100 ಕಿಲೋಗ್ರಾಂ ದೇಸಿ ಹಸುವಿನ ಸಗಣಿ ಬೇಕಾಗತ್ತೆ, 2 ಕಿಲೋಗ್ರಾಂ ಕಪ್ಪು ಬೆಲ್ಲ, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು, ಇಲ್ಲೂ ಕೂಡ ಕಡಲೆ ಹಿಟ್ಟನ್ನ ಬಳಸಬಹುದಾಗಿದೆ, ಮತ್ತೆ 1 ಬೊಗಸೆ ಮಣ್ಣು ಅಥವಾ ಜಮೀನಿನ ಯಾವುದೇ ಒಂದು ಭಾಗದ ಒಂದು ಮಣ್ಣನ್ನು ತಗೊಂಡು ಅವರು ಸಿದ್ಧವಾಗಿ ಮಾಡ್ಕೊಬಹುದಾಗಿದೆ. ಈ ಹುತ್ತದ ಮಣ್ಣು ಇಂಥದೆಲ್ಲ ಸಿಗುತ್ತೆ ಬಳಸ್ಕೋಬಹುದು? ಅದು ಒಂದು ಫಲವತ್ತಾದ ಮಣ್ಣು, ಅದನ್ನು ಕೂಡ ಅವರು ಬಳಸ್ಕೊಬಹುದಾಗಿದೆ. ಅಂದ್ರೆ ಈ ಎಲ್ಲ ಒಂದು ಪರಿಕರಗಳನ್ನ ನಾವು ಸಿದ್ಧ ಮಾಡ್ಕೊಂಡ ಮೇಲೆ ಈ ಘನ ಜೀವಾಮೃತವನ್ನ ಹೇಗೆ ತಯಾರು ಮಾಡ್ತಾ ಮಾಡೋದು? ಈಗ ನಾವು ಎಲ್ಲ ಪರಿಕರಗಳನ್ನ ತಗೊಂಡು ಸ್ವಲ್ಪ ನಮಗೆ ದೇಸಿ ಹಸುವಿನ ಒಂದು ಸಗಣಿಯನ್ನ ಅದರ ಮೇಲೆ ಚಿಮುಕ್ಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗತ್ತೆ. ಆಮೇಲೆ ಇದನ್ನ ಒಂದು 24 ಗಂಟೆಗಳ ತನಕ ಗೋಣಿ ಚೀಲದಲ್ಲಿ ಮುಚ್ಚಿಡಬೇಕಾಗತ್ತೆ. ಏನು ನಾವು ಘನಜೀವಾಮೃತದ ಒಂದು 100 ಕಿಲೋಗ್ರಾಂ ದೇಸಿ ಹಸುವಿನ ಸಗಣಿಯನ್ನು ತಗೊಂಡಿದೀವಿ, ಆ ದೇಸಿ ಹಸುವಿನ ಸಗಣಿಗೆ 2 ಕಿಲೋಗ್ರಾಂ ಕಪ್ಪು ಬೆಲ್ಲ ಹಾಕಿದೀವಿ, 2 ಕಿಲೋಗ್ರಾಂ ನಾವು ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕಿದೀವಿ, ಅದ್ರ ಮೇಲೆ ಹಸುವಿನ ಗಂಜಲವನ್ನ ಚಿಮುಕ್ಸಿದೀವಿ. ಇದನ್ನ ಒಂದು 24 ಗಂಟೆಗಳ ತನಕ ಗೋಣಿ ಚೀಲದಲ್ಲಿ ಮುಚ್ಚಿಟ್ಟು ಮರುದಿನ ಈ ಮಿಶ್ರಣವನ್ನ ಸಣ್ಣ ಸಣ್ಣ ಉಂಡೆ ಅಥವಾ ಸಾಮಾನ್ಯವಾಗಿ ನಮ್ಮ ಎಲ್ಲ ರೈತ ಬಾಂಧವರು ಮಾಡಿರ್ತಾರೆ, ಮೊದಲು ಈ ಸಗಣಿ ಸಿಕ್ಕ ತಕ್ಷಣ ಬೆರಣಿಯನ್ನ ಮಾಡ್ತಾ ಇದ್ರು, ಅಂದ್ರೆ ಗೋಡೆಗಳಿಗೆ ಬೆರಣಿಯನ್ನ ತಟ್ಟಿ ತಟ್ಟಿ ಇಡ್ತಾ ಇದ್ರು. ಆ ರೀತಿ ಸಣ್ಣ ಸಣ್ಣದ ಬೆರಣಿಯನ್ನ ಮಾಡಬಹುದು ಅಥವಾ ಸಣ್ಣ ಸಣ್ಣ ಉಂಡೆಯನ್ನ ಮಾಡಬಹುದು. ಮಾಡಿಬಿಟ್ಟು ಅದನ್ನ ಒಣಗಿಸ್ಬೇಕಾಗತ್ತೆ. ಅದು ಒಣಗಿದ ನಂತರ ಅದನ್ನ ಪುಡಿ ಮಾಡಿ, ಚಿಕ್ಕ ಚಿಕ್ಕ ಒಂದು ಪುಡಿ ಮಾಡಿ ಅದನ್ನ ಬಿತ್ತನೆಗೆ ಮುಂಚೆ ನಾವು ಹೊಲಕ್ಕೆ ಹಾಕಬೇಕಾಗತ್ತೆ. ಇನ್ನ ಈ ಒಂದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಮೂರನೇ ತತ್ವ ಅಂದ್ರೆ ಹೊದಿಕೆ ಅಥವಾ ಮಲ್ಚಿಂಗ್ ಅಂತ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಈಗ ನಾವು ಇದುವರೆಗೂ ನೋಡಿ ಜೀವಾಮೃತ ಬೀಜಾಮೃತ ಬಗ್ಗೆ ಹೇಳಿದ್ವಿ. ಹೊದಿಕೆ ಅಥವಾ ಮಲ್ಚಿಂಗ್ ಅನ್ನೋದು ತುಂಬಾ ಒಂದು ಮುಖ್ಯವಾದ ಅಂಶ. ಯಾಕಂದ್ರೆ ನಾವು ಕೊಟ್ಟಂತ ತೇವಾಂಶ ಅಥವಾ ನಾವು ಕೊಟ್ಟಂತ ಪೋಷಕಾಂಶಗಳು ಭೂಮಿಯಿಂದ ಆವಿ ಆಗ್ಬಾರ್ದು ಅಥವಾ ಭೂಮಿಯಿಂದ ಅವು ಕಳೆದು ಹೋಗ್ಬಾರ್ದು ಅಂದ್ರೆ ಹೊದಿಕೆ ತುಂಬಾ ಮುಖ್ಯ. ಇಲ್ಲಿ ನಾವು ಅದನ್ನ ತಡೆಯೋದಕ್ಕೋಸ್ಕರನೇ ಒಂದು ಹೊದಿಕೆಯನ್ನ ಕೊಡಬೇಕಾಗತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ, ಈ ಹೊದಿಕೆ ಕೊಡೋದ್ರಿಂದ ಒಂದು ಪೋಷಕಾಂಶಗಳು ಅಥವಾ ನೀರು ಆವಿ ಆಗದೆ ಇದ್ರೂ ಕೂಡ ಒಂದು ಇನ್ನೊಂದು ನಮಗೆ ಮುಖ್ಯವಾಗಿ ಉಪಯೋಗ ಏನು ಅಂದ್ರೆ ಕಳೆಗಳು ಬರೋದಿಲ್ಲ. ಈ ಕಳೆ ನಿರ್ವಹಣೆಯಲ್ಲಿ ಹೊದಿಕೆಗಳು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ಈ ಹೊದಿಕೆಯನ್ನ ಬಳಸ್ಕೊಳ್ಳೋದು ತುಂಬಾ ಒಂದು ಮುಖ್ಯ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಒಂದು ಮುಖ್ಯವಾದ ಅಂಗ ಅಥವಾ ಅಂಶ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಹೊದಿಕೆಯಲ್ಲಿ ಎಷ್ಟು ವಿಧಗಳಿದಾವೆ? ಇದು ಹೊದಿಕೆಗೆ ಹುಲ್ಲು ಮಣ್ಣು ಅಥವಾ ಇತರೆ ಬೆಳೆಯ ತ್ಯಾಜ್ಯಗಳನ್ನ ಬಳಸ್ತೀವಿ. ಇಲ್ಲಿ ನಾವು ಒಂದು 3 ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೇದು ನಮ್ಗೆ ಮಣ್ಣಿನ ಹೊದಿಕೆ ಅಂತ ಹೇಳ್ತೀವಿ. ಮಣ್ಣಿನ ಹೊದಿಕೆ, ಮಣ್ಣಿನ ಹೊದಿಕೆ. ಅಂದ್ರೆ ಈ ಮಣ್ಣಿನ ಹೊದಿಕೆಯನ್ನ ಹೇಗೆ ಮಾಡ್ಕೋಬಹುದು, ಇದು ಯಾವ ರೀತಿ ಫಲಕಾರಿ ಅಂತೀರಿ? ಇದು ಮಣ್ಣಿನ ಮೇಲ್ಪದರವನ್ನ ಸಂರಕ್ಷಿಸುತ್ತೆ. ಅಂದ್ರೆ ಈ ಉಳುಮೆಯಿಂದ ಹಾಳಾಗದಂತೆ ಇದನ್ನ ತಡೆಯುತ್ತೆ. ಈ ಮಣ್ಣಿನ ಗಾಳಿ ಹಾಗೂ ನೀರನ್ನ ಒಂದು ಸಮತೋಲನ ರೂಪದಲ್ಲಿ ಈ ಮಣ್ಣಿನ ಹೊದಿಕೆ ನಮ್ಗೆ ಕೊಡುತ್ತೆ. ಇನ್ನ ಎರಡನೇ ರೀತಿಯ ಹೊದಿಕೆ, ಎರಡನೇ ರೀತಿಯ ಹೊದಿಕೆ ನಮ್ಗೆ ಹುಲ್ಲು ಅಥವಾ ತರಗು ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ರೈತರು ಬೆಳೆಯನ್ನ ಬೆಳೆದಿರ್ತಾರೆ, ಉಳಿಕೆಗಳಿರುತ್ತೆ, ಅಂತದನ್ನೇ ಅವರು ತರಗಾಗಿ ಬಳಸಬಹುದು. ಇಲ್ಲಿ ಮಣ್ಣನ್ನ ಮಳೆಯಿಂದ ರಕ್ಷಿಸಲು ಕೂಡ ಇದು ಸಹಕಾರಿಯಾಗತ್ತೆ. ಸಾಮಾನ್ಯವಾಗಿ ಏನಾಗತ್ತೆ, ಮಳೆಯ ಒಡೆತಕ್ಕೆ ಮಣ್ಣಿನ ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗುವ ಸಾಧ್ಯತೆ ಇದೆ, ಮೇಲ್ಗಡೆ ಎಗರುತ್ತೆ. ನಾವು ಒಂದು ಕೃಷಿಯಲ್ಲಿ ವಿಶ್ಲೇಷಣೆ ಪ್ರಕಾರ ಅಥವಾ ಏನು ಒಂದು ನಮ್ಮ ಅನುಭವದ ಪ್ರಕಾರ ಹೇಳೋದಾದ್ರೆ, ನಮ್ಗೆ 1 ಇಂಚು ಮಣ್ಣು ಟಾಪ್ ಸಾಯಿಲ್ ಆಗ್ಬೇಕು ಅಂದ್ರೆ ಎಷ್ಟೋ ವರ್ಷಗಳಾಗಬೇಕಂತೆ. ಸಾವಿರಾರು ವರ್ಷಗಳ ನಂತರ ಟಾಪ್ ಸಾಯಿಲ್ ಫಾರ್ಮ್ ಆಗತ್ತಂತೆ. ಅಂತ ಪವಿತ್ರವಾದ ಫಲವತ್ತಾದ ಮಣ್ಣನ್ನು ನಾವು ಕಳ್ಕೊಂಡ್ರೆ ನಮಗೆ ಸಿಗೋದು ಒಂದು ಕಡಿಮೆ ದರ್ಜೆಯ ಮಣ್ಣು. ಅದಕ್ಕೆ ನಾವು ಹೊದಿಕೆಯನ್ನು ಬಳಸ್ಕೊಂಡು ನಾವು ಈ ರೀತಿ ಮಳೆಯಿಂದ ಅದು ಕೊಚ್ಚೋಗೋದನ್ನ ತಡ್ಕೊಬಹುದು. ಆಮೇಲೆ ಈ ಹುಲ್ಲು ಅಥವಾ ತರಗನ್ನ ಹಾಕಿದಾಗ ತೇವಾಂಶ ಕೂಡ ನಾವು ಕೊಟ್ಟಂತ ತೇವಾಂಶ ಮಣ್ಣಿನಲ್ಲಿ ಹಾಗೇ ಇರುತ್ತೆ, ಬೆಳೆಗಳಿಗೆ ಅದು ಸಿಗತ್ತೆ. ಆಮೇಲೆ ಕಳೆಗಳು, ಇಲ್ಲಿ ಕಳೆಗಳು ಕೂಡ ನಮ್ಗೆ ಬರೋದು ಕಡಿಮೆ ಆಗತ್ತೆ. ಯಾಕಂದ್ರೆ ಅವಕ್ಕೆ ಉಸಿರಾಡೋಕೆ ಆಗೋದಿಲ್ಲ, ಮತ್ತೆ ಬೆಳಕು ಸಿಗೋದಿಲ್ಲ. ಅಂದ್ರೆ ಈ ಮಳೆ ಬಂದಾಗ ಏನಾಗುತ್ತೆ, ಸಾಕಷ್ಟು ರಭಸವಾಗಿ ಮಳೆ ಹನಿಗಳು ಬೀಳುವಾಗ ಆದ್ರೆ ರಭಸಕ್ಕೆ ಕೆಲವು ಮಣ್ಣಿನ ಕಣಗಳು ಮೇಲ್ಗಡೆ ಎಗರುತ್ತೆ. ಅದು ಕೆಲವೊಂದು ಈ ತೋಟಗಾರಿಕಾ ಬೆಳೆಗಳಲ್ಲಿ ತರಕಾರಿ ಬೆಳೆಗಳಲ್ಲಿ ಈ ಕೆಳಗಿನ ಎಲೆಗಳಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದರಿಂದಲೂ ಕೂಡ ಕೆಲವು ಸಂದರ್ಭದಲ್ಲಿ ರೋಗಗಳು ಹರಡೋದು ಇಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನ ಮೂರನೇ ವಿಧವಾದ ಒಂದು ಹೊದಿಕೆ ಯಾವುದು ಅಂತೀರಿ? ಇದನ್ನ ನಾವು ಸಜೀವ ಹೊದಿಕೆ ಅಥವಾ ಲೈವ್ ಮಲ್ಚ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ಸಜೀವ ಹೊದಿಕೆ ಅಂದ್ರೆ ಈಗ ಸಾಮಾನ್ಯವಾಗಿ ರೈತರು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಪದ್ಧತಿನ ಅನುಸರಿಸ್ತಾ ಇರ್ತಾರೆ. ಅದು ಅದನ್ನೇ ನಾವು ಹೊದಿಕೆ ಅಂತ ತಗೊಂಬೋದು. ಅಂದ್ರೆ ಸಜೀವ ಹೊದಿಕೆ ಅಂದ್ರೆ ಜೀವ ಇರುವಂತ ವಸ್ತುಗಳನ್ನ ಬಳಸ್ಕೊಂಡು ಹೊದಿಕೆ ಮಾಡೋದು. ಮೊದಲನೇ ಎರಡು ಹೊದಿಕೆಗಳು ಅವು ಒಣಗಿರುವಂತ ನಿರ್ಜೀವ. ಹೌದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ರೈತ ಬಾಂಧವರು ಯಾವುದೇ ಏಕದಳ ಧಾನ್ಯ ಬೆಳೆದಾಗ ದ್ವಿದಳ ಧಾನ್ಯದ ಬೆಳೆಯನ್ನ ಅಂತರ ಬೆಳೆಯಾಗಿ ಆಯ್ಕೆ ಮಾಡ್ತಾರೆ. ಅಲ್ಲಿ ಮಿಶ್ರ ಬೆಳೆನೂ ಇರಬಹುದು, ಅಲ್ಲಿನೂ ಕೂಡ ದ್ವಿದಳ ಧಾನ್ಯ ಏಕದಳ ಧಾನ್ಯ ಜೊತೆಯಲ್ಲಿ ಇರುತ್ತೆ. ಈ ರೀತಿ ಮಾಡುವುದರಿಂದ ಒಂದು ಇದು ಸಾರಜನಕದ ಅಥವಾ ಇತರೆ ಪೋಷಕಾಂಶಗಳ ಪೂರೈಕೆಯಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಆಮೇಲೆ ಈ ಏಕದಳ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳೆದಾಗ ರೈತರಿಗೆ ಒಂದು ಬೆಳೆ ಸಾಮಾನ್ಯವಾಗಿ ಕೈಕೊಟ್ಟರು ಕೂಡ ಇನ್ನೊಂದು ಬೆಳೆ ಅವರಿಗೆ ಮುಂದೆ ಅವರಿಗೆ ಪರಿಸ್ಥಿತಿಯನ್ನ ಅವರು ಸಮತೋಲನದಲ್ಲಿ ಇಟ್ಕೊಬಹುದು. ಹಾಗಾಗಿ ಈ ರೀತಿ ಒದಿಕೆಯನ್ನ ಮಾಡೋದ್ರಿಂದ ನಮ್ಗೆ ಅತಿ ಮುಖ್ಯವಾಗಿ ಮಣ್ಣಿನ ತೇವಾಂಶ ಇರುತ್ತೆ, ಮಣ್ಣಿನ ಪೋಷಕಾಂಶಗಳು ಬರುತ್ತೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವು ಸಾರಿ ನಾವು ನೋಡಿದೀವಿ ಈ ದ್ವಿದಳ ಧಾನ್ಯದ ಬೆಳೆಗಳನ್ನ ಒದಿಕೆಯಾಗಿ ನಾವು ಬಳಸಿದಾಗ ಈ ಪರಭಕ್ಷಕ ಕೀಟಗಳು ಅಂದ್ರೆ ಪ್ರಿಡೇಟರ್ಸ್ ಅಂತ ಹೇಳ್ತೀವಿ, ಉಪಕಾರಿ ಕೀಟಗಳು, ಮಿತ್ರ ಕೀಟಗಳು, ಇವು ತುಂಬಾ ಸಂಖ್ಯೆಯಲ್ಲಿ ಬಂದು ರೈತರಿಗೆ ಬೆಳೆಗೆ ಬೀಳುವಂತ ಕೀಟಗಳನ್ನ ತಿಂದಾಕತ್ತೆ. ಮತ್ತೆ ಕಳೆಯನ್ನಂತೂ ನಾವು ನಿಯಂತ್ರಣ ಮಾಡೇ ಮಾಡಬಹುದು ಈ ಒಂದು ಸಜೀವ ಒದಿಕೆಯಿಂದ. ಇನ್ನ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಒಂದು ನಾಲ್ಕನೇ ತತ್ವ ಅಂದ್ರೆ ಮಣ್ಣಿನ ಗಾಳಿ ಅಂತ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀನಿ. ಈ ವಾಪಸ ಅಥವಾ ಮಣ್ಣಿನ ಗಾಳಿ ಅನ್ನೋದು ಮಣ್ಣಿನಲ್ಲಿ ಅನುಕೂಲಕರವಾದ ಒಂದು ವಾಯುಗುಣವನ್ನ ಸೃಷ್ಟಿಸುತ್ತೆ. ಇದನ್ನ ನಾವು ಸೃಷ್ಟಿ ಮಾಡಬೇಕು ಅಂದ್ರೆ ಈಗ ಮಣ್ಣಿನ ಕಣಗಳ ಮಧ್ಯ ಕೆಲವು ಸ್ವಲ್ಪ ಜಾಗ ಇರುತ್ತೆ, ಆ ಜಾಗದಲ್ಲಿ ಹದವಾದ ಪ್ರಮಾಣದಲ್ಲಿ ಗಾಳಿ ಹಾಗೂ ನೀರಿನ ಕಣಗಳು ಇದ್ರೆ ಇದು ಮಣ್ಣಿನ ಗುಣಧರ್ಮವನ್ನ ವೃದ್ಧಿ ಮಾಡುತ್ತೆ. ಅಂದ್ರೆ ನಮ್ಗೆ ನೀರಿನ ಕಣಗಳು ಆವಿ ರೂಪದಲ್ಲಿ ಇರಬೇಕಾಗತ್ತೆ. ಯಾವತ್ತು ನಾವು ಮಣ್ಣಲ್ಲಿ ಒಂದು 50 ಪ್ರಮಾಣದ ಗಾಳಿ ಹಾಗೂ 50 ಪ್ರಮಾಣದ ನೀರು ಇದ್ರೆ ನಮ್ಗೆ ಒಂದು ಒಳ್ಳೆ ಮಣ್ಣು ಅಂತ ಹೇಳ್ತೀವಿ. ಅದರಿಂದ ಈ ವಾಪಸ ಕೂಡ ಒಂದು ಮುಖ್ಯವಾದ ತತ್ವ. ಅಂದ್ರೆ ಈ ಒಂದು ಮಣ್ಣಿನ ಗಾಳಿ ಇದ್ದಾಗ ಒಂದು ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ, ಮತ್ತೆ ಒಂದು ಹಿತಕರವಾದ ವಾತಾವರಣ, ತೇವಾಂಶ, ಗಾಳಿ ಎಲ್ಲ ಇರುತ್ತೆ. ಮತ್ತೆ ಈ ಬೇರಿನ ಗಂಟುಗಳು ಒಂದು ಸಾರ್ವಜನಿಕವನ್ನ ಸ್ಥಿರೀಕರಿಸಕ್ಕೆ ಈ ಗಾಳಿ ಒಂದು ಕೂಡ ಸಿಗುತ್ತೆ. ಆ ಗಾಳಿಯಲ್ಲೂ ಕೂಡ ಇರುವಂತ ಒಂದು ಸಾರ್ವಜನಿಕವನ್ನ ಸ್ಥಿರೀಕರಿಸೋದಕ್ಕೂ ಕೂಡ ಅನುಕೂಲವಾಗುತ್ತೆ. ಅಂದ್ರೆ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಇದೆಯಲ್ಲ, ಇದರ ಇತರೆ ಅಂಶಗಳು ಏನೇನು ಅಂತ? ಈಗ ಇದುವರೆಗೂ ನಾವು 4 ತತ್ವಗಳ ಬಗ್ಗೆ ಹೇಳಿದ್ವಿ, ಒಂದು ಬೀಜಾಮೃತ, ಇನ್ನೊಂದು ಜೀವಾಮೃತ, ಇನ್ನೊಂದು ಮಣ್ಣಿನ ಒದಿಕೆ, ಇನ್ನೊಂದು ವಾಪಸ ಅಂತ. ಇದರಲ್ಲದೆ ರೈತರು ಸಾಗುವಳಿ ಕ್ರಮಗಳಲ್ಲಿ ಕೆಲವು ಮಾರ್ಪಾಡುಗಳನ್ನ ಮಾಡ್ಕೊಳ್ತಾರೆ. ಅಡ್ಡಬದು ಅಂತ ಎಲ್ಲ ರೈತರು ಅಡ್ಡಬದುಗಳನ್ನ ಹಾಕೊಳ್ತಾರೆ. ಈ ಅಡ್ಡಬದು ಹಾಕೋದ್ರಿಂದ ನಮ್ಗೆ ಮಳೆ ನೀರನ್ನ ಶೇಖರಿಸಲು ಇದು ತುಂಬಾ ಒಂದು ಉಪಯೋಗವಾದ್ದು. ಆಮೇಲೆ ಈ ಬಿದ್ದಂತ ಮಳೆ ನೀರು ನಮ್ಮ ಜಮೀನಿನಿಂದ ಹೊರಗೆ ಹೋಗದಂತೆ ತಡೆ ಹಿಡಿಯುತ್ತೆ, ಅಂದ್ರೆ ಶೇಖರಣಾ ಪ್ರಮಾಣವನ್ನ ಜಾಸ್ತಿ ಮಾಡುತ್ತೆ. ಅದೇ ರೀತಿ ಈ ಎರೆಹುಳ, ಆಕ್ಚುಲಿ ಈಗ ಎರೆಹುಳಗಳು ರೈತನ ಮಿತ್ರ ಅಂತಾನೆ ಹೇಳಬಹುದು, ಭೂಮಿಯ ಕರುಳು ಅಂತ. ಈಗ ಏನಾಗ್ತಾ ಇದೆ, ಈ ಎರೆಹುಳಗಳ ಸಂಖ್ಯೆ ನಮ್ಗೆ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಇದರಲ್ಲಿ ಈಗ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ನಾವು ದೇಸಿ ಎರೆಹುಳಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಯಾಕಂದ್ರೆ ಈ ವಿದೇಶಿ ಎರೆಹುಳಗಳು ಮಣ್ಣಿನ ಮೇಲ್ಪದರದಲ್ಲಿ ಮಾತ್ರ ಕೆಲಸ ಮಾಡ್ತವೆ ಅನ್ನೋ ಒಂದು ಮಾಹಿತಿ ಇದೆ. ಈ ದೇಸಿ ಎರೆಹುಳಗಳು ಮಣ್ಣಿನ ಕೆಲ ಪದರಗಳಿಗೂ ಹೋಗಿ ಮಣ್ಣನ್ನ ಒಂದು ಉಳುಮೆ ಮಾಡುವಂತ ಪರಿಣಾಮವನ್ನು ನಮಗೆ ಒದಗಿಸಿಕೊಡ್ತಾರೆ. ಹೌದು, ಯಾಕಂದ್ರೆ ಇದನ್ನ ಎರೆಹುಳವನ್ನ ಭೂ ನಾಗ ಅಂತ ಕೂಡ ಕರೀತಾರೆ, ಅಂದ್ರೆ ಅಷ್ಟು ಆಳವಾಗಿ ಕೆಲಸ ಮಾಡ್ತವೆ. ಹೌದು. ಆಮೇಲೆ ಇನ್ನೊಂದು ಅಂಶ ಅಂದ್ರೆ ಎಲ್ಲ ರೈತ ಬಾಂಧವರು ದೇಸಿ ಅಥವಾ ನಾಡ ಹಸುವನ್ನ ಸಾಧ್ಯವಾದಷ್ಟು ಬಳಸಬೇಕಾಗತ್ತೆ. ಇಲ್ಲಿ ಇದ್ರ ಬಗ್ಗೆನೂ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಕೂಡ ನಡೀತಾ ಇದೆ. ಅಂದ್ರೆ ಈ ದೇಸಿ ಅಥವಾ ನಾಡ ಹಸುಗಳ ಈ ಗಂಜು, ಹೌದು, ಸಗಣಿ ಇದನ್ನೆಲ್ಲ ಬಳಸೋದ್ರಿಂದ ಈ ಒಂದು ನಾಡ ತಳಿಗಳ ಸಂರಕ್ಷಣೆನೂ ಆಗುತ್ತೆ ಪರೋಕ್ಷವಾಗಿ. ಈಗ ಯಾವುದೇ ಒಂದು ದೇಸಿ ತಂತ್ರಜ್ಞಾನ ಇದ್ದಾಗ ಕೃಷಿ ವಿಶ್ವವಿದ್ಯಾಲಯಗಳು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ, ಮೌಲ್ಯಮಾಪನ ಮಾಡಬೇಕಾಗತ್ತೆ. ಇದರಿಂದ ರೈತರಿಗೆ ಇನ್ನೂ ಹೆಚ್ಚೆಚ್ಚು ಅನುಕೂಲ ಆಗ ಒಂದು ದೃಷ್ಟಿಯಿಂದ ಈ ಒಂದು ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ಎಷ್ಟು ಮಟ್ಟಿಗೆ ಅಧ್ಯಯನ, ಸಂಶೋಧನೆ ಮತ್ತೆ ಮೌಲ್ಯಮಾಪನ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅಂತೀರಿ? ಈಗ ಕೆಲವು ರೈತ ಬಾಂಧವರು ಆಗ್ಲೇ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿನ ಅಳವಡಿಸಿಕೊಂಡಿದ್ದಾರೆ, ದಶಕದಿಂದ ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ ಈಗ ನಮ್ಮ ಘನ ಸರ್ಕಾರ ಈ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಒಂದು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ. ಅದೇ ರೀತಿ ನಾವು ಈ ರಾಜ್ಯದಲ್ಲಿ ಇರುವಂತಹ 4 ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಾವು ಆಯಾ ಬೆಳೆ ಪರಿಸ್ಥಿತಿಗಳು ಬೆಳೆ ಪದ್ಧತಿಗಳಿಗೆ ಅನುಗುಣವಾಗಿ ಸಂಶೋಧನೆಯನ್ನು ಕೂಡ ನಾವು ಕೈಗೊಂಡಿದ್ದೀವಿ. ಇದರಲ್ಲಿ ಏನ್ ಮಾಡಿದ್ದೀವಿ ಅಂದ್ರೆ, ನಾವು ಶ್ರೀಯುತ ಸುಭಾಷ್ ಪಾಳೇಕರ್ ಅವರು ಏನು ಪ್ರತಿಪಾದಿಸುತ್ತಿರುವಂತ ಪದ್ಧತಿ ಇದೆ ಅಲ್ಲ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿರುವಂತ ಸುಧಾರಿತ ಬೇಸಾಯ ಪದ್ಧತಿಗಳು ಅಥವಾ ಸಾವಯವ ಕೃಷಿ ಪದ್ಧತಿಗಳು ಇವುಗಳೊಂದಿಗೆ ತುಲನೆ ಮಾಡಿ ನಾವು ಆರ್ಥಿಕ ವಿಶ್ಲೇಷಣೆಯನ್ನು ಮಾಡ್ತೀವಿ, ವೈಜ್ಞಾನಿಕ ವಿಶ್ಲೇಷಣೆಯನ್ನು ಮಾಡ್ತಾ ಇದೀವಿ. ಮತ್ತೆ ಪ್ರತಿ ಅಂಶದಲ್ಲೂ ನಮಗೆ ಅವರು ಹೇಳ್ತಿರುವಂತ ತತ್ವಗಳನ್ನ ನಾವು ಬೆಳೆಗಳಿಗೆ ಅಳವಡಿಸಿ ಇಲ್ಲಿ ನಾವು ವಿಶ್ಲೇಷಣೆಯನ್ನ ಕೈಗೊಂಡಿದ್ದೀವಿ. ವಿಶ್ಲೇಷಣೆ ಮಾಡ್ತೀರಾ, ಜೊತೆಗೆ ಮೌಲ್ಯಮಾಪನ ಆಗುತ್ತೆ. ವೈಜ್ಞಾನಿಕವಾಗಿ ಇವು ಎಷ್ಟು ಮಟ್ಟಿಗೆ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸಲು ಒಂದು ಸಹಕಾರಿ, ನಮ್ಮ ಪರಿಸರಕ್ಕೆ ಎಷ್ಟು ಪೂರಕ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಇವು ಎಷ್ಟು ಮಟ್ಟಿಗೆ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂತ ಪದ್ಧತಿ ಇದು, ಈ ಎಲ್ಲ ವಿಚಾರಗಳು ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಗೊತ್ತಾಗ್ತವೆ ಅಂತ ಹೇಳಬಹುದು. ರೈತ ಬಾಂಧವರೇ, ತಮಗೆ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ, ಡಾಕ್ಟರ್ ಎಂ ಟಿ ಸಂಜಯ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 944-93-93-273. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-93-93-273. ತುಂಬ ಸಂತೋಷ ಡಾಕ್ಟರ್ ಸಂಜಯ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ತತ್ವಗಳು ಮತ್ತು ಈ ತತ್ವಗಳನ್ನು ನಾವು ಯಾವ ರೀತಿಯಾಗಿ ಅಳವಡಿಸ್ಕೋಬೇಕಾಗತ್ತೆ, ಪರಿಕರಗಳನ್ನು ಹೇಗೆ ತಯಾರು ಮಾಡಿಕೊಂಡು ಅವುಗಳನ್ನು ಬಳಸ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಟಿ ಸಂಜಯ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶನದಲ್ಲಿ ಭಾಗವಹಿಸಿದವರು ಪಿಎಂ ಜಗದೀಶ್. ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ. ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ. ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ. ಹಕ್ಕಿಯೊಂದು ಹಾರಿ ಬಂದು ನನ್ನ ಎದೆಯೊಳವಿತ್ತುಕೊಂಡು ಹಕ್ಕಿಯೊಂದು ಹಾರಿ ಬಂದು ನನ್ನ ಎದೆಯೊಳವಿತ್ತುಕೊಂಡು. ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು. ನೋವು ಮರೆಸಿ ಮಾಡಿ ಮಾಡಿ ಮತ್ತೆ ಮತ್ತೆ ಕಾಡಿಬೇಡಿ. ಏನೋ ಮಾಡಿತು ಹಕ್ಕಿ, ಏನೋ ಮಾಡಿತು. ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ. ಚಿಲಿ ಪಿಲಿ ಹೇಳುತ್ತಿತ್ತವ್ವ ನನ್ನೆದೆಯೊಳಗಿನ ಗಿಳಿ, ಚಿಲಿ ಪಿಲಿ ಹೇಳುತ್ತಿತ್ತವ್ವ. ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ. ನಮ್ಮ ನಾಳಿನ ಕೃಷಿರಂಗದಲ್ಲಿ ತೊಗರಿಯ ಕೀಟಪೀಡೆ ನಿರ್ವಹಣೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟ ತಜ್ಞರಾಗಿರುವ ಡಾಕ್ಟರ್ ಕೆಎಂ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:30 ಅವಲೋಕನ ಕೇಳುತ್ತೀರಿ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7 ಗಂಟೆಗೆ ಹಾಯಿದೋಣಿ ಚಿತ್ರಗೀತೆ. 7:45 ಚಿತ್ರಗೀತೆ. 9 ಗಂಟೆಗೆ ರೂಪಕ ಸತ್ಯಸಂಧನ ಸಾರ್ಥಕ ಬದುಕು, ಪ್ರಸ್ತುತಿ ಶರಣಬಸವ ಚೋಳಿನ್. 9:30 ರೇಡಿಯೋಸ್ಕೋಪ್ ಕಾರ್ಯಕ್ರಮ. 10 ಗಂಟೆಗೆ ದಿ ಪವರ್ ಆಫ್ ಲಿಸ್ನಿಂಗ್. ಇವೆರಡೂ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:30 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಇವಿಷ್ಟು ನಮ್ಮ ನಿಲಯದ ನಮ್ಮ ಮುಂದಿನ ಕಾರ್ಯಕ್ರಮಗಳ ವಿವರ. ನಾಳಿನ ಕಾರ್ಯಕ್ರಮಗಳು ಬೆಳಿಗ್ಗೆ 6:05 ಚಿಂತನ, ಡಾಕ್ಟರ್ ಶ್ರೀಕಂಠ ಕೂಡಿಗೆ ಅವರಿಂದ ಭದ್ರಾವತಿ ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಡಿ ಶ್ರೀಹರಿ, ಪ್ರಸ್ತುತಿ ದಿವಾಕರ ಹೆಗಡೆ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 6:50 ರೈತರಿಗೆ ಸಲಹೆಗಳು. 7:15 ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. 7:45 ನಿತ್ಯ ವಿಜ್ಞಾನ, ಪ್ರಸ್ತುತಿ ಡಾ ಬಿಎಸ್ ಸೋಮಶೇಖರ್, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.